ಬದುಗಳ ಮೇಲೆ ಮತ್ತು ಸಾಗುವಳಿಗೆ ಯೋಗ್ಯವಲ್ಲದ ಜಾಗಗಳಲ್ಲಿ ಮರಗಿಡಗಳನ್ನು ಬೆಳೆಸಬಹುದು. ಸೂಕ್ತವಾದ ಬೆಳೆಗಳ ಪರಿವರ್ತನೆ, ಮಧ್ಯಂತರ ಬೆಳೆ ಹಾಗೂ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಬಹುದು. ಜೊತೆಗೆ ಕೀಟ ಮತ್ತು ರೋಗಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಮಗ್ರ ಪೀಡೆ ಹತೋಟಿ ಕ್ರಮಗಳನ್ನು ಅನುಸರಿಸಬಹುದು. ಭತ್ತದ ಬೆಳೆಯಲ್ಲಿ ಅಜೋಲವನ್ನು ಬೆಳೆಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ವಿಧಾನ ಹೀಗಿದೆ. ಅಜೋಲ ಝರಿಯಾ ಜಾತಿಗೆ ಸೇರಿದ ಒಂದು ಸಸ್ಯ. ಇದು ಶುದ್ಧ ನೀರಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಈ ಸಸ್ಯದೊಡನೆ ನೀಲಿ ಹಸಿರು ಪಾಚಿ ಯಾವಾಗಲೂ ಇರುತ್ತೆ. ಇದರ ವೈಜ್ಞಾನಿಕ ಹೆಸರು ಅನಾಬೆನಾ ಅಜೋಲೆ. ಅಜೋಲಾ ಸಸ್ಯವು ನೀಲಿ ಹಸಿರು ಪಾಚಿಗೆ ವಾಸಿಸಲು ಸ್ಥಳ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸುತ್ತೆ. ಬದಲಾಗಿ ನೀಲಿ ಹಸಿರು ಪಾಚಿಯು ಗಾಳಿಯಲ್ಲಿರುವ ಸಾರಜನಕವನ್ನು ಸಸ್ಯಕ್ಕೆ ಒದಗಿಸಿ ಸಸ್ಯದ ಬೆಳವಣಿಗೆಗೆ ಸಹಾಯವಾಗುವಂತೆ ಮಾಡುತ್ತೆ. ಇದರಿಂದ ಅಜೋಲವು ಸಾಕಷ್ಟು ಪೋಷಕಾಂಶಗಳಿಂದ ಕೂಡಿರುತ್ತೆ. ಇನ್ನು ಅಜೋಲಾದ ಪ್ರಾಮುಖ್ಯತೆಯನ್ನು ಗಮನಿಸಿದಾಗ ಅಜೋಲಾ ಶುದ್ಧ ನೀರಿನಲ್ಲಿ ಚೆನ್ನಾಗಿ ಬೆಳೆಯೋದ್ರಿಂದ ಭತ್ತದ ಬೆಳೆಗೆ ಸೂಕ್ತವಾದ ಜೈವಿಕ ಗೊಬ್ಬರ ಆಗಿದೆ. ಭತ್ತದಲ್ಲಿ ಅಜೋಲವನ್ನು ಉತ್ತಮ ಹಸಿರು ಗೊಬ್ಬರವಾಗಿ ಉಪಯೋಗಿಸಬಹುದು ಮತ್ತು ಇದರಿಂದ ಸ್ವಲ್ಪ ಮಟ್ಟಿಗೆ ಸಾರಜನಕದ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಬಹುದು. ಪ್ರತ್ಯೇಕವಾಗಿ ಬೆಳೆದು ಯಾವುದೇ ಬೆಳೆಗಾದರೂ ಗೊಬ್ಬರವನ್ನಾಗಿ ಉಪಯೋಗಿಸಬಹುದು. ಅಲ್ಲದೆ ಅಜೋಲಾ ಮತ್ತು ಪ್ರೋಟೀನ್ ಅಂಶವನ್ನು ಹೊಂದಿರುವುದರಿಂದ ಪ್ರಾಣಿಗಳಿಗೆ ಅಥವಾ ಕೋಳಿಗಳಿಗೆ ಆಹಾರವಾಗಿ ಬಳಸಬಹುದು. ಅಜೋಲವನ್ನು ಬೆಳೆಸುವ ಮತ್ತು ಮಣ್ಣಿಗೆ ಸೇರಿಸುವ ವಿಧಾನ ಹೀಗಿದೆ. ಇದರಲ್ಲಿ ಎರಡು ರೀತಿಯ ವಿಧಾನಗಳನ್ನು ಗಮನಿಸಬಹುದು. ಒಂದು ತೊಟ್ಟಿಗಳಲ್ಲಿ ಬೆಳೆಯುವ ವಿಧಾನ, ಮತ್ತೊಂದು ಮುಖ್ಯ ಭೂಮಿಯಲ್ಲಿ ಅಜೋಲವನ್ನು ಬೆಳೆದು ಮಣ್ಣಿನಲ್ಲಿ ಸೇರಿಸುವ ವಿಧಾನ. ಈಗ ತೊಟ್ಟಿಗಳಲ್ಲಿ ಬೆಳೆಯುವ ವಿಧಾನವನ್ನು ನೋಡೋಣ. ಇದು ನೀರಿನಲ್ಲಿ ಬಹಳ ವೇಗವಾಗಿ ವೃದ್ಧಿಗೊಳ್ಳುತ್ತೆ. ಹೆಚ್ಚು ಉಷ್ಣಾಂಶವಿರುವ ಕಾಲದಲ್ಲಿ ಅಂತಂದರೆ ಫೆಬ್ರವರಿಯಿಂದ ಜೂನ್ ವರೆಗೆ ಇದರ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಉಳಿದ ತಿಂಗಳುಗಳಲ್ಲಿ ಬಹುಬೇಗ ವೃದ್ಧಿಗೊಳ್ಳುತ್ತೆ. ಇದನ್ನು ನೀರಿನ ತೊಟ್ಟಿಗಳಲ್ಲಿ ಅಥವಾ ನೆಲದಲ್ಲಿ 1 ಅಡಿ ತಗ್ಗನ್ನು ಮಾಡಿ ಬೆಳೆಸಬಹುದು. ನೆಲದಲ್ಲಿ 1 ಅಡಿ ಆಳ, 2 ಅಡಿ ಉದ್ದ ಮತ್ತು 5 ಅಡಿ ಅಗಲದಲ್ಲಿ ತೊಟ್ಟಿಯ ಹಾಗೆ ಮಡಿಯನ್ನ ಮಾಡಬೇಕು. ಇದನ್ನು ಪ್ಲಾಸ್ಟಿಕ್ ಹಾಳೆಯಿಂದ ಹೊದಿಸಿ ಇದರಲ್ಲಿ ನೀರು ನಿಲ್ಲಿಸಿ ಇದಕ್ಕೆ 20 ಕೆಜಿ ಸಗಣಿಯಿಂದ ತಯಾರಿಸಿದ ಬಗ್ಗಡವನ್ನು ಹಾಕಬೇಕು. ನಂತರ 8 ಕೆಜಿ ಅಜೋಲವನ್ನು ಪ್ರತಿ ಮಡಿಗೆ ಸರಿಯಾಗಿ ಹರಡಬೇಕು. ಪ್ರತಿ 4 ದಿನಗಳಿಗೆ ಒಮ್ಮೆ ಪ್ರತಿ ಬಾರಿ 100 ಗ್ರಾಂ ಸೂಪರ್ ಫಾಸ್ಫೇಟ್ ಅನ್ನು 3 ಬಾರಿ ಕೊಡಬೇಕು. 15-20 ದಿನಗಳಲ್ಲಿ ವೃದ್ಧಿಯಾದ ಅಜೋಲದಿಂದ ಸುಮಾರು 40-50 ಕೆಜಿ ತಾಜಾ ಅಜೋಲವನ್ನು ಪಡೆಯಬಹುದು. ಇದನ್ನು ಸಾವಯವ ಗೊಬ್ಬರವಾಗಿ ಬಳಸಬಹುದು ಅಥವಾ ಪ್ರಾಣಿ ಕೋಳಿಗಳಿಗೆ ಆಹಾರವಾಗಿಯೂ ಬಳಸಬಹುದು. ಮುಖ್ಯ ಭೂಮಿಯಲ್ಲಿ ಅಜೋಲಾ ಬೆಳೆದು ಮಣ್ಣಿನಲ್ಲಿ ಸೇರಿಸುವ ವಿಧಾನ ಹೀಗಿದೆ. ಭತ್ತವನ್ನು ನಾಟಿ ಮಾಡುವುದಕ್ಕಿಂತ 1 ತಿಂಗಳು ಮೊದಲು 1 ಎಕರೆಗೆ 100 ಕೆಜಿಯಂತೆ ಅಜೋಲವನ್ನು ಗದ್ದೆಯಲ್ಲಿ ಬೆಳಿಬೇಕು. 15-20 ದಿನಗಳಲ್ಲಿ ಅಜೋಲಾ ಚೆನ್ನಾಗಿ ಬೆಳೆಯುತ್ತೆ. ನಂತರ ನೀರನ್ನು ಇಂಗಿಸಿ ಅಜೋಲವನ್ನು ಮಣ್ಣಿನೊಂದಿಗೆ ಬೆರೆಯುವಂತೆ ರಂಟೆ ಹೊಡೆದು 8-10 ದಿನಗಳ ನಂತರ ಭತ್ತವನ್ನು ನಾಟಿ ಮಾಡಬಹುದು. ಅಥವಾ ಭತ್ತದ ಪೈರನ್ನು ನಾಟಿ ಮಾಡಿದ 1 ವಾರದ ನಂತರ ಅಜೋಲವನ್ನು ಎಕರೆಗೆ 100 ಕೆಜಿಯಂತೆ ಗದ್ದೆಗೆ ಬಿಟ್ಟಾಗ 20-25 ದಿನಗಳಲ್ಲಿ 4 ಟನ್ಗಳಷ್ಟು ಅಜೋಲಾ ಬೆಳವಣಿಗೆ ಆಗುತ್ತೆ. ಇದನ್ನ ಭೂಮಿಗೆ ಸೇರಿಸಬೇಕು. ಬೆಳೆದ ಅಜೋಲವನ್ನು ಮಣ್ಣಿಗೆ ಬೆರೆಸುವಾಗ ಭತ್ತದ ಪೈರಿಗೆ ತೊಂದರೆಯಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಉಳಿದುಕೊಂಡ ಅಜೋಲಾ ಸಸಿಗಳು ಮತ್ತೆ 15-20 ದಿನಗಳಲ್ಲಿ ಪುನಃ ವೃದ್ಧಿಯಾಗುತ್ತವೆ. ಇದನ್ನು ಮತ್ತೆ ಮಣ್ಣಿಗೆ ಸೇರಿಸಬೇಕು. ಹೀಗೆ 3 ಬಾರಿ ಭತ್ತದ ಗದ್ದೆಯಲ್ಲಿ ಸೇರಿಸೋದ್ರಿಂದ ಪ್ರತಿಸಲವೂ ಅಜೋಲವನ್ನು ಮಣ್ಣಿಗೆ ಸೇರಿಸಿದಾಗಲೂ ಸುಮಾರು 20 ಕೆಜಿಯಷ್ಟು ಸಾರಜನಕವನ್ನು ಇದು ಬೆಳೆಗೆ ಒದಗಿಸುತ್ತೆ. ಅಂದರೆ ಭತ್ತದ ಬೆಳೆಗೆ ಮೇಲು ಗೊಬ್ಬರವಾಗಿ ಕೊಡುವ ಸಾರಜನಕವನ್ನು ಉಳಿತಾಯ ಮಾಡಬಹುದಾಗಿರುತ್ತೆ. ಇದರ ಜೊತೆಗೆ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿದಂತೆ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ